ಏಕದಳ ಧಾನ್ಯಗಳಿಗೆ ಅಜಿಟೋಬ್ಯಾಕ್ಟರ್ ಮತ್ತು ಅಜೋಸ್ಪೈರ್ಲಮ್ ಅಂತಕ್ಕಂಥ ಜೈವಿಕ ಗೊಬ್ಬರ ಇದೆ. ಮತ್ತು ನಿಮ್ಮಲ್ಲಿ ಜಾಸ್ತಿ ನಿಮ್ಮ ಮಣ್ಣಿನಲ್ಲಿ ಸಿಕ್ಕ ಪ್ಲಾಟ್ ಏನಾದರೂ ಇತ್ತಂದರೆ, ಈ ರೋಗವನ್ನು ಉಂಟು ಮಾಡ್ತಕ್ಕಂಥ ಜೀವಾಣು ಏನಾದರೂ ಜಾಸ್ತಿ ಇದ್ದರೆ ಅಂಥ ಕಡೆ ನೀವು ಸೂಡಮನಾಸ್ ಫ್ಲೋರೆಸೆನ್ಸ್ ಅಥವಾ ಟ್ರೈಕೋಡರ್ಮಾ ವಿರಿಡೆ ಟ್ರೈಕೋಡರ್ಮಾ ಆರಿಜಾನಮ್ ಅಂತಕ್ಕಂಥ ಒಂದು ಬಯೋಕಂಟ್ರೋಲ್ ಏಜೆಂಟ್ಸ್ನ ನೀವು ಬಳಕೆ ಮಾಡಬಹುದು. ಅದು ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಇರ್ತಕ್ಕಂಥ ರೋಗವನ್ನು ಉಂಟು ಮಾಡ್ತಕ್ಕಂಥ ರೋಗಾಣುಗಳನ್ನು ನಾವು ಕಡಿಮೆ ಮಾಡಬಹುದು. ಈ ಒಂದು ನಮ್ಮ ಜೈವಿಕ ಗೊಬ್ಬರನ ಬಳಕೆ ಮಾಡೋದ್ರಿಂದ ಅವು ಏನು ಮಾಡ್ತವೆ, ಸೊ ಅದಕ್ಕೆ ಬೇಕಾದಂಥ ಇಂಡೋಲಸಿಟಿಕ್ ಆ್ಯಸಿಡ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಅಥವಾ ಸಿಡ್ರೋಫೋರ್ ಅಂತಕ್ಕಂಥ ಒಂದು ಕಂಪೌಂಡನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು, ಹೈಡ್ರೋಜನ್ ಸೈನೈಡ್ ಅಂತಕ್ಕಂಥ ಒಂದು ಕಂಪೌಂಡನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು. ಗೋಲ್ಡ್ ಮೈನ್ ಹಟ್ಟಿಲಿ ನೋಡಿರ್ಬೋದು, ಅಲ್ಲಿ ಗೋಲ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಗೊತ್ತಾಯ್ತಾ? ಗೋಲ್ಡನ್ನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ವೇಸ್ಟ್ ಏನು ಬರ್ತದೆ ಮಣ್ಣಿನ ಥರ, ಆ ಮಣ್ಣನ್ನು ಒಂದು ಕಡೆ ಸೈಡಲ್ಲಿ ಇಟ್ಟಿರ್ತಾರೆ, ಆ ಮಣ್ಣು ವೆರಿ ಟಾಕ್ಸಿಕ್, ಅದರಲ್ಲಿ ಹೈಡ್ರೋಜನ್ ಸೈನೈಡ್ ಇರ್ತದೆ, ಇಟ್ಸ್ ಎ ಸೈನೈಡ್ ಲೈಕ್ ಕಂಪೌಂಡ್ ಕಂಪೋನೆಂಟ್ಸ್ ಅವು ಇರ್ತವೆ ಅದರಲ್ಲಿ. ಅದೇ ರೀತಿ ಆ ಥರ ಒಂದು ಸಿಸ್ಟಮನ್ನು ಈ ರೋಗಾಣುಗಳನ್ನು ಕೊಲ್ಲೋದಕ್ಕೆ ನಮ್ಮ ಸೂಕ್ಷ್ಮಜೀವಿಗಳು ಆ ರೀತಿ ಸಿಚುಯೇಷನ್ ನಾವು ಕ್ರಿಯೇಟ್ ಮಾಡಿದಾಗ ಅದು ಆ ಒಂದು ರೋಗಾಣುವನ್ನು ಕೊಲ್ತವೆ. ಸೊ ಆ ರೋಗಾಣುಗಳನ್ನು ಕೊಲ್ಲೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ರೋಗವನ್ನು ಉಂಟು ಮಾಡ್ತಕ್ಕಂಥ ರೋಗಾಣುಗಳ ಸಂತತಿ ಕಮ್ಮಿಯಾಗಿ ನಮ್ಮ ಒಂದು ಉಪಯುಕ್ತವಾದ ಸೂಕ್ಷ್ಮಜೀವಿಗಳ ಸಂತತಿ ಜಾಸ್ತಿ ಮಾಡ್ತವೆ ಅಲ್ಲಿ. ಅವಾಗ ಏನಾಗುತ್ತೆ, ನಾವು ಈ ಯಾವುದೇ ಕ್ರಾಪನ್ನು ಹಾಕಿದಾಗ ಮಣ್ಣಿನಲ್ಲಿ ಆಲ್ರೆಡಿ ಇರ್ತದೆ, ನಾವು ಎಕ್ಸ್ಟ್ರಾ ಹಾಕಿದಾಗ ಏನಾಗುತ್ತೆ, ದ್ವಿದಳ ಧಾನ್ಯಗಳನ್ನು ಬೆಳೆದಾಗ ಅಲ್ಲಿ ಒಂದು ಈ ಒಂದು ಇಂಟ್ರಾಕ್ಷನ್ ಆಗ್ತದೆ, ಆ ಒಂದು ಮತ್ತೆ ಸಸಿಗಳು ಮತ್ತು ನಮ್ಮ ಸೂಕ್ಷ್ಮಜೀವಿಗಳ ಇಂಟ್ರಾಕ್ಷನ್ ಆಗಿ ನೀವು ನೋಡಿರ್ಬೋದು ದ್ವಿದಳ ಧಾನ್ಯಗಳ ಒಂದು ಬೇರಿನಲ್ಲಿ ಒಂದು ದಂಟು ಬಂದಿರ್ತದೆ, ನಾಡ್ಯೂಲ್ ಅಂತ ಹೇಳ್ತೀವಿ ಅದು. ಆ ನಾಡ್ಯೂಲ್ ಒಳಗಡೆನೇ ಒಂದು ನೈಟ್ರೋಜನೇಸ್ ಎನ್ಝೈಮ್ ಅಂತಕ್ಕಂಥ ಒಂದು ಕಿಣ್ವ ಇರ್ತದೆ. ಆ ನೈಟ್ರೋಜನೇಸ್ ಎನ್ಝೈಮ್ ಕಿಣ್ವದ ಸಹಾಯದಿಂದ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕವನ್ನು ಸ್ಥಿರೀಕರಣ ಮಾಡುತ್ತೆ. ಸೊ ಈ ರೀತಿ ನಮಗೆ ಮತ್ತು ರೋಗ ನಿರೋಧಕ ಶಕ್ತಿ ನಾವು ತಯಾರು ಮಾಡಬೇಕು, ಮತ್ತು ಪ್ಲಾಂಟ್ನಲ್ಲಿ ತಯಾರು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದೇ ಒಂದೇ ರೀಸನ್ಗೆ ನಾವು ನಮ್ಮ ಒಂದು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬೇಕಾಗ್ತದೆ. ಬೆಳವಣಿಗೆ ಜಾಸ್ತಿ ಈಲ್ಡ್ ತಗೊಳ್ಳೋದು ಒಂದೇ ನಮ್ಮ ಉದ್ದೇಶ ಅಲ್ಲ. ಈ ಒಂದು ಜೈವಿಕ ಗೊಬ್ಬರಗಳನ್ನು ಯಾವ ರೀತಿ ಯಾವ ಬಳಕೆ ಮಾಡತಕ್ಕಂಥದ್ದು ಅನ್ನೋದು ಬಹಳ ಮುಖ್ಯ. ನಾವು ಮಣ್ಣಿಗೆ ಖುದ್ದಾಗಿ ಹಾಕ್ಬೋದು, ಅಥವಾ ಬೀಜೋಪಚಾರ ಮಾಡ್ಬೋದು, ಅಥವಾ ಸಸಿಗಳಿಗೆ ಒಂದು ಸ್ಲರಿಯನ್ನು ಪ್ರಿಪೇರ್ ಮಾಡಿ ಆ ಬೇರುಗಳಿಗೆ ಹಾಕ್ಬೋದು. ಈಗ ಬೀಜೋಪಚಾರ ಅಂದ ತಕ್ಷಣ ದ್ವಿದಳ ಧಾನ್ಯಗಳಿಗೆ ಬೀಜೋಪಚಾರ ಮಾಡಬೇಕು. ಯಾಕಪ್ಪ ಬೀಜೋಪಚಾರ ಮಾಡಬೇಕಂದ್ರೆ, ಅದು ಬೀಜಗಳಲ್ಲಿ ಒಂದು ಸ್ವಲ್ಪ ಏನಾದರೂ ಆ ರೋಗವನ್ನು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮಾಣುಜೀವಿ ಇದ್ದರೂ ಕೂಡ ನಮ್ಮ ಜೈವಿಕ ಗೊಬ್ಬರನ ಬಳಕೆ ಮಾಡೋದ್ರಿಂದ ಆ ಜೀವಿಗಳು ಅಲ್ಲಿ ಕಮ್ಮಿ ಆಗ್ತವೆ. ಜೊತೆಗೆ ಇಮಿಡಿಯೇಟಾಗಿ ಅದು ಜರ್ಮಿನೇಷನ್ ಆಗುವ ಸಮಯದಲ್ಲಿ ನಮ್ಮ ಜೈವಿಕ ಗೊಬ್ಬರ ಇಮಿಡಿಯೇಟಾಗಿ ನಮ್ಮ ಬೆಳೆಗೆ ಸಿಗುತ್ತೆ. ಅಲ್ಲಿಂದನೇ ನಮಗೆ ಒಂದು ಸಣ್ಣ ಮಕ್ಕಳಿಗೇ ಒಂದು ವ್ಯಾಕ್ಸಿನೇಷನ್ ಕೊಟ್ಟಂಗೆ, ಅದು ಪೋಲಿಯೋ ಡ್ರಾಪ್ಸ್ಗೆ ವ್ಯಾಕ್ಸಿನೇಷನ್ ಕೊಡ್ತೀವಲ್ಲ ಅದೇ ಥರ. ಈಗ ಕೊರೋನಾ ವೈರಸ್ಗೆ ನಾವು ವ್ಯಾಕ್ಸಿನೇಷನ್ ಕೊಡ್ತೀವಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅನ್ನುವ ರೀತಿಯಲ್ಲಿ ನಾವು ಸಣ್ಣ ಒಂದು ಜರ್ಮಿನೇಷನ್ ಆಗುವ ಸಮಯದಲ್ಲೇ ನಮಗೆ ನಮ್ಮ ಒಂದು ಜೈವಿಕ ಗೊಬ್ಬರಗಳ ಬಳಕೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ಸಹಾಯ ಮಾಡಲಿ ಅನ್ನುವ ಒಂದು ಕಾರಣದಿಂದ ಬೀಜೋಪಚಾರವನ್ನು ಮಾಡ್ತಕ್ಕಂಥದ್ದು. ಬೀಜೋಪಚಾರ ಮಾಡಬೇಕಾದ್ರೆ ಅಂಟು ದ್ರಾವಣವನ್ನು ಮಾಡ್ಬೋದು, ಇಲ್ಲಾಂದ್ರೆ ರೈತರು ಬಿಸಿ ಬಿಸಿ ಮಾಡಿಬಿಟ್ಟು ಅಂಟು ದ್ರಾವಣವನ್ನು ನಮ್ಮ ಜೈವಿಕ ಗೊಬ್ಬರ ಅಲ್ಲಿ ಹಾಕಿದ್ರೆ ನಮ್ಮ ಜೈವಿಕ ಗೊಬ್ಬರದಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿ ಸೋತ ಬಿಡ್ತವೆ. ಅದಕ್ಕೋಸ್ಕರ ಆ ರೀತಿ ಒಂದು ಅವಶ್ಯಕತೆ ಏನು ಬೇಕಾಗಿಲ್ಲ. ಬೀಜಕ್ಕೆ ಒಂದು ಸ್ವಲ್ಪ ಸ್ಪ್ರಿಂಕಲ್ ಮಾಡಿ ವಾಟರ್ನ, ಆಮೇಲೆ ನಮ್ಮ ಒಂದು ಜೈವಿಕ ಗೊಬ್ಬರಗಳನ್ನು ಅದರಲ್ಲಿ ಮಿಕ್ಸ್ ಮಾಡಿ ಅದರಲ್ಲಿ ಲೇಪನ ಆಗಬೇಕು. ನಾಳೆ ಬೆಳಿಗ್ಗೆ ನೀವು ಬಿತ್ತನೆ ಮಾಡ್ತೀರಿ ಅಂತಂದರೆ ಕ್ರಾಪನ್ನು, ಇಂದಿನ ದಿವಸ ನೀವೇನು ಮಾಡಬೇಕಪ್ಪ ಅಂದರೆ ಬೀಜೋಪಚಾರ ಮಾಡಿ ಒಂದು ನೆರಳಲ್ಲಿ ಇಟ್ಬಿಡ್ಬೇಕು, ಬಿಸಿಲಲ್ಲಿ ಇಡಬಾರ್ದು. ಯಾಕೆಂದರೆ ನಮ್ಮ ಜೈವಿಕ ಗೊಬ್ಬರಗಳು ಮೀಸೋಫಿಲಿಕ್ ಅಂತ ಹೇಳ್ತೀವಿ, ಅದು ಟೆಂಪರೇಚರ್ ಬೇಸ್ಡ್ಲಿ ಮೀಸೋಫಿಲಿಕ್ ಥರ್ಮೋಫಿಲಿಕ್ ಅಂತ ಒಂದು ಸೂಕ್ಷ್ಮ ಜೀವಿಗಳಿರ್ತವೆ. ಅವು ಮೋರ್ ದ್ಯಾನ್ 37 ಡಿಗ್ರಿಯಿಂದ ಮೇಲೆ ಹೋದ್ರೆ ಸರ್ವ ಆಗಲ್ಲ, ಸೊತ್ತೋಗ್ಬಿಡ್ತವೆ. ಈಗ ನಮಗೂ ಸಮ್ಮರ್ ಟೈಮಲ್ಲಿ 40 ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆಗಿಬಿಟ್ರೆ ನಾವು ಯು ಆರ್ ಸಿವರಿಂಗ್ ಅಂದರೆ ನಮಗೆಲ್ಲ ಬೆವರು ಬರ್ತದೆ, ಮತ್ತು ಟ೯ ಆಗುತ್ತೆ, ಗೊತ್ತಾಯ್ತಲ್ಲ. ಆ ರೀತಿ ಅದು ಒಂದು ಟೆಂಪರೇಚರ್ ಕ್ರಾಸ್ ಆಗಬಾರ್ದು, ಆ ರೀತಿ ಒಂದು ನೆರಳಲ್ಲಿ ಇಟ್ಟು ಅಥವಾ ನಾಳೆ ಬೆಳಗ್ಗೆ ನೀವು ಒಂದು ಬಿತ್ತನೆಯನ್ನು ಮಾಡೋದ್ರಿಂದ ಅದು ಬಹಳ ಉಪಯೋಗಕಾರಿ. ಈ ಸಪೋಸ್ ಈಗ ಬದನೆಕಾಯಿ ಅಥವಾ ಈ ಒಂದು ಮೆಣಸಿನಕಾಯಿ ಮತ್ತು ಟೊಮಾಟೊ ಇಂಥವು ಏನು ಮಾಡ್ತೀವಿ, ನಾವು ನರ್ಸರಿ ಮಾಡ್ಕೊತೀವಿ, ನರ್ಸ ಅಥವಾ ಭತ್ತ ನರ್ಸರಿ ಮಾಡಿಕೊಂಡು ಆಮೇಲೆ ನಾಟಿ ಮಾಡ್ತೀವಿ, ಅಂಥ ಸಮಯದಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ 1 ಕೆಜಿ ಜೈವಿಕ ಗೊಬ್ಬರಗಳನ್ನು 4 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿದಾಗ ಸ್ಲರಿ ಆಗುತ್ತೆ. ಆಮೇಲೆ ನರ್ಸರಿಯಿಂದ ಸಸಿಗಳನ್ನು ತಂದುಬಿಟ್ಟು ಆ ಬೇರುಗಳಿಗೆ ನೀವೇನು ಮಾಡಬೇಕು, ಸ್ಲರಿಯನ್ನು ಲೇಪನ ಮಾಡ್ತಕ್ಕಂಥದ್ದು, ಹಿಂಗಿಟ್ಟಾಗ ಏನಾಗುತ್ತೆ ಅದು ಬೇರುಗಳು ಅಬ್ಸರ್ವ್ ಮಾಡ್ಕೊತದೆ. ಆಮೇಲೆ ನೀವೇನು ಮಾಡಬೇಕು, ಅದನ್ನು ನಾಟಿ ಮಾಡಬೇಕು. ಇಲ್ಲಾಂತಂದರೆ ನೀವು FOM ಜೊತೆ ನೀವು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡುವ ಸಮಯದಲ್ಲಿ 2 ಕ್ವಿಂಟಾಲ್ ಕೊಟ್ಟಿಗೆ ಗೊಬ್ಬರಕ್ಕೆ ನೀವು ನಮ್ಮದು ಒಂದು 5-6 ಪ್ಯಾಕೆಟ್ ಅಥವಾ 1-2 ಕೆಜಿ ಅಥವಾ 2-3 ಕೆಜಿಯಷ್ಟು ನೀವು ಜೈವಿಕ ಗೊಬ್ಬರವನ್ನು ಅದನ್ನು ಮಿಕ್ಸ್ ಮಾಡಿ ಅದನ್ನು ಬಳಕೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಪ್ರತಿ ಎಕರೆಗೆ 5-6 ಕೆಜಿಯಷ್ಟು ಮ್ಯಾಕ್ಸಿಮಮ್ ಬಳಕೆ ಮಾಡ್ಬೋದು. ಸೊ ಈ ಒಂದು ಜೈವಿಕ ಗೊಬ್ಬರಗಳ ಒಂದು ಕಾಸ್ಟ್ ಎಷ್ಟಪ್ಪ ಅಂತಂದರೆ ಬರೀ 80 ರೂಪಾಯಿ ಕೆಜಿಗೆ. 1 ಎಕರೆ ಬೀಜಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ 80 ರೂಪಾಯಿ.

ಅಣ್ಣೋರ ಗ್ರಾಮದ ದೊಡ್ಡ ಭೀಮಯ್ಯವರು. ಇವರು ವಯಸ್ಸಾಗಿದೆ, ಮೊದಲೆಲ್ಲ ಒಕ್ಕಲ್ತನ ಮಾಡ್ತಾ ಇದ್ರು, ಈಗ ಟಗರು ಮರಿಯನ್ನ ಸಾಕಾಣಿಕೆ ಮಾಡಿ ಜೀವನ ಮಾಡ್ಕೋತಾ ಇದ್ದಾರೆ. ಸುಮಾರು ಒಂದು ವರ್ಷದಲ್ಲಿ ಒಂದು 5-6 ಸಣ್ಣ ಮರಿಗಳನ್ನು ತರೋದು, ಮೇಯಿಸೋದು, ಚಲೋ ಇದಾದಮೇಲೆ ಬೆಳವಣಿಗೆ ಆದಮೇಲೆ ಆ ಒಂದು ಮರಿಗಳನ್ನು ಮಾರೋದು, ಹೀಗೆಲ್ಲ ಮಾಡ್ತಾ ಇದ್ದಾರೆ. ದೊಡ್ಡ ಭೀಮಯ್ಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಟಗರು ಮರಿ ಸಾಕಾಣಿಕೆ ಅನುಭವ ಜೊತೆ ಒಕ್ಕಲ್ತನ ಹೇಗಿದೆ, ಏನೆಲ್ಲ ಬೆಳೀತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ದೊಡ್ಡ ಭೀಮಯ್ಯವರೇ, ತಾವು ಸಣ್ಣವರಿದ್ದಾಗ ಏನು ಕೆಲಸ ಮಾಡ್ಕೋತ ಬಂದಿರಲಿ? ಸಣ್ಣ ಕೂತ ಕೂಲಿ ಓದ್ತೀವಿ ಸರ್, ದೊಡ್ಡ ಮೇಲೆ ಆದಮೇಲೆ ಒಕ್ಕಲ್ತನ ಸರ್. ಹೇಗೆ, ಭೂಮಿ ಎಷ್ಟೈತೆ ನಿಮ್ದು? 2.5. ನೀವು ಚಿಕ್ಕವರಿದ್ದಾಗ ಏನೆಲ್ಲ ಬೆಳೆಗಳನ್ನ ಹಾಕ್ತೀರಿ ಭೂಮಿ ಒಳಗೆ? ಇದು ಸೂರ್ಯಪಾನ ತೊಗರಿ ಅಷ್ಟೇ ಸರ್. ಸೂರ್ಯಪಾನ ಎಷ್ಟೆಷ್ಟು ಬರ್ತಿತ್ತು ಇಳುವರಿ? ಒಂದೊಂದು ಎಕರೆಗೆ ಎಷ್ಟು ತೆಗಿತೀರಿ ಸೂರ್ಯಪಾನ? ಸೂರ್ಯಪಾನ ಬರದಲ್ಲ ಸ್ವಲ್ಪ ಸ್ವಲ್ಪ ಬರ್ತೀವಿ, ಆಗಿತ್ತು ಎಲ್ಲಿದ್ದೀರಿ ಅಲ್ಲಿ ಸರ್. ಎಷ್ಟು ಚೀಲ್ ಬರ್ತಿತ್ತು ಸೂರ್ಯಪಾನ ಒಂದು ಎಕರೆಗೆ ಎಷ್ಟು ಬರ್ತಿತ್ತು ಅವಾಗೆಲ್ಲ? 6 ಚೀಲ ಬರ್ತವೆ ಸರ್. ಯಾಕೆ ಈಗ ಸೂರ್ಯಪಾನ ಹೋಗಿಬಿಡ್ತಲ್ಲ, ಯಾಕೆ ಹಾಕೋದು ಬಿಟ್ರಿ? ಈಗ ಬರವಲ್ ಸರ್, ಈಗ ಬರವಲ್ದು ಹತ್ತಿ ಜಾಸ್ತಿ ತೊಗರಿ ಹತ್ತಿ ಕವಳಿ. ಹತ್ತಿ ಎಷ್ಟೆಷ್ಟು ತೊಗೊಳಕತ್ತಿರಿ ಒಂದೊಂದು ಎಕರೆ? ಹತ್ತಿ ಎಷ್ಟು ಬರ್ತೈತಿ? ಹತ್ತಿ 8-10 ಬರ್ತದ. ಅಂದ್ರೆ ಒಳ್ಳೆ ಲಾಭ ಹತ್ತಿದ ಲಾಭ ಅಲ್ಲ, ಮಳಿ ಮ್ಯಾಗ 8-10 ಕ್ವಿಂಟಲ್ ಅಂದ್ರೆ ಒಳ್ಳೆ ಲಾಭ. ನಮ್ಮ ಅರ್ಧ ಖರ್ಚು ಹೋಗಿ ಅರ್ಧ ಉಳಿತದಲ್ಲ. ಈಗ ಒಂದು 10 ಕ್ವಿಂಟಲ್ ಬಂತಪ್ಪ ಅಂದ್ರೆ ಈಗ ಒಂದು 6,000 ರೂಪಾಯಿಗೆ ಒಂದು ಕ್ವಿಂಟಲ್ ಮಾರ್ತೈತೆ ಹತ್ತಿ. 6,000 ರೂಪಾಯಿಗೆ ಒಂದು ಕ್ವಿಂಟಲ್ ಅಂದ್ರೆ 60,000 ರೂಪಾಯಿ ಆಯ್ತು. ಒಂದು 30,000 ಖರ್ಚು ಆದ್ರೂ 30,000 ಉಳಿತೈತೆ ಸರ್. ಉಳಿತದ ಹತ್ತಿ ವರ್ಷ ಹತ್ತಿನ ಹಾಕ್ತಿರ್ತೀರ? ಹತ್ತಿ ಆದ್ಮೇಲೆ ಮತ್ತೆ ಬೇರೆ ಬೇರೆ ಏನು ಹಾಕ್ತೀರಿ? ಮುಂದಿನ ವರ್ಷ ಏನು ಹಾಕೋತೀರ? ಹತ್ತೆ ಆಯ್ತು ಸರ್, ಹತ್ತನೇ ಬೇರೆದಿಲ್ಲ ಸರ್, ಹತ್ತೆ ಜಾಸ್ತಿ. ಹೇಗೆ ಈಗ ಒಕ್ಕಲ್ತನ ನಿಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ? ಮಾಡ್ತಾರೆ ಸರ್, ಮಾಡ್ತಾರೆ ಮಾಡ್ತಾರೆ. ಏನು ಹಾಕಾಕತ್ತಾರೆ ಈಗೆಲ್ಲ? ಏನು ಹಾಕ್ತಾರೆ ಈಗ? ತೊಗರಿ ಹಾಕ್ಯಾರ, ಈಗ ಹತ್ತಿ ಹಾಕ್ಯಾರ. ತೊಗರಿ ಎಷ್ಟು ತೆಗಿತಾರೆ ಒಂದೊಂದು ಎಕರೆಗೆ? ಎಷ್ಟು ಬರ್ತದೆ ತೊಗರಿ? ತೊಗರಿ ಅದು ಬೆಳೆ ಬೇಸು ಬಂದರೆ ಬರ್ತದೆ ಸರ್, 3-4-5 ಕಿಂಟ ಬರ್ತದೆ ಸರ್. ಈಗ ತಾವು ವಯಸ್ಸಾಗಿದೆ, ವಯಸ್ಸಾದ್ಮೇಲೆ ಏನು ಕೆಲಸ ಹೊಲದ ಕೆಲಸಕ್ಕೆ ಅದು ಹೊಕ್ಕಿರ ಮಾಡಕ್ಕೆ ಅಥವಾ ಏನು ಮಾಡ್ತೀರಿ ಮತ್ತೆ ಕೇರೆ ಬೇರೆ ಉದ್ಯೋಗ ಏನು ಮಾಡಕತ್ತೀರಿ? ಸರ್ ಏಜಾಗ್ಯದ ಹೊಲಕ್ಕೆ ಕೆಲಸ ಆಗಂಗಿಲ್ಲ, ಕೆಲಸ ಆಗಂಗಿಲ್ಲ ಸರ್, ಆಗಂಗಿಲ್ಲ. ಟೈಮ್ ಪಾಸ್ ಮಾಡ್ಬೇಕಲ್ಲ, ಹೆಂಗೆ ಟೈಮ್ ಪಾಸ್ ಮಾಡ್ತೀರಿ? ಎಲ್ಲರೂ ಓದ್ಕೋ ಉಣ್ಣೋದು ಕುಂದ್ರೋದು ಅಷ್ಟೇ ಅಷ್ಟೇ. ಮತ್ತೆ ಈಗ ಕುರಿ ಮರಿಗಳನ್ನು ತಂದಿಟ್ಕೊಂಡಿರಿ, ನೀವು ಹೊಡ್ಕೊಂಡು ಹೋಗ್ತೀರಣ್ಣ? ನಾವೇ ಓದ್ತೀವಿ ನಾವೇ. ಮತ್ತೆ ಕುಂದ್ರದು ಉಣ್ಣೋದು ಕುಂದ್ರದು ಉಣ್ಣಂತಿಲ್ಲ, ಮತ್ತೆ ಕೆಲಸ ಎಲ್ಲ ಕುರಿ ಮರಿ ಸಾಕಾಣಿಕೆ ಹೌದು. ಮತ್ತೆ ಅದೇ ಮಾರೋದು ತಗೊಂಡು ಬಂದದು ಮಾರೋದು. ಎಷ್ಟು ತರ್ಸಿರಿ ಒಂದು ವರ್ಷನಾಗ ಎಷ್ಟು ತರ್ತೀರಿ ಮರಿಗಳನ್ನು? ಮರಿ ಒಂದು ವರ್ಷದಾಗ ಅದು 3-6 ವರ್ಷ ಬರ್ತವ್ರು. ಸಣ್ಣ ತರ್ತೀವಿ, ಅದು ದೊಡ್ಡ ಆಗಬೇಕಲ್ಲ, ಅದು ದೊಡ್ಡವಾಗಿದ ಮೇಲೆ ಮಾರ್ತೀವಿ ಸರ್. ಹಂಗೆ ಒಂದು ವರ್ಷ ದೊಡ್ಡ ಆಗ್ಬೇಕಾರೆ? ಹಾಂ, 6 ತಿಂಗಳು ಬರ್ತಾವೆ ಸರ್. 6 ತಿಂಗಳು ಬರ್ತಾವೆ. ಎಷ್ಟು ತಿಂಗಳು ಮೇಯಿಸ್ತೀರಿ? 3-6 ತಿಂಗಳ ಬರ್ತಾವೆ. ಎಷ್ಟು ಕೊಟ್ಟು ತೊಗೊಂಬರ್ತೀರಿ, ಎಷ್ಟಕ್ಕೆ ಮಾರ್ತೀರಿ ಅವನ್ನೆಲ್ಲ? ಅದು 7,000 ತರ್ತೀವಿ ಸರ್. 7,000 ತಂದು 13-14 ಹೋಗ್ತಾವೆ ಸರ್. ಎಲ್ಲಿ ಮಾರಾಟ? ರಾಯಚೂರನ್ನ? ರಾಯಚೂರ. ಒಂದು ವರ್ಷದಾಗ ಎಷ್ಟು ಮಾರ್ತೀರಿ ಮರಿಗಳನ್ನು? ನಾವು 3-5 ಸತ ಮಾರಿಸ್ತೀವಿ ಸರ್. ಒಂದ್ಸರಿ ಅಂದ್ರೆ ನಿಮಗೆ ಒಮ್ಮೆ ಮಾರಿದ್ರೆ ಲಾಭ ಎಷ್ಟು ಬರ್ತದೆ? ಅದು ಅವು ಅದು ರೋಗ ಬರಲಿಲ್ಲ ಅಂದ್ರೆ ಅರ್ಧ ಲಾಭ ಬರ್ತದ ರೀ. ಹ್ಞೂ, ಅದು ರೋಗಗಳು ಬರ್ತಾವ. ಹ್ಞೂ, ರೋಗ ಬರ್ತಾವ ಕುರಿಗೆ? ಅದು ಬರ್ತಾವ್ರಿ. ಸಮಸ್ಯೆ ಏನು ಬರ್ತಾವ? ಬರ್ತಾವ್ರಿ, ಬರ್ತಾವ, ಸತ್ತೋತಾವ. ಇಲ್ಲೇ ನಿಮ್ಮಲ್ಲಿ ಡಾಕ್ಟರ್ಸ್ ಅದು ಇಲ್ವಾ? ಬರ್ತಾರೆ, ಕಂಟ್ರೋಲ್ ಆಗಂಗಿಲ್ಲ ಸರ್, ಆಗಂಗಿಲ್ಲ. ಹೇಗೆ ಲಾಭ ಅನಿಸ್ತದ ಕುರಿ ಮರಿ ಮಾಡುದು? ಲಾಭ ಅದ, ಲಾಭ ಬರ್ತದ ರೀ. ಮತ್ತೆ ಯಾಕೆ ಒಂದು 20 ಮಾಡ್ಬೋದಾಗಿತ್ತು, ಯಾಕೆ ಸ್ವಲ್ಪ 4-5 ಮಾಡಿ? ರೊಕ್ಕ ಬೇಕಲ್ರಿ, ರೊಕ್ಕ ರೊಕ್ಕ ಬೇಕು. ಈಗ ಮಾರ್ತಿರಲ್ಲ, ಮಾರಿ ಬರುವಾಗ ಮತ್ತೆ ತೊಗೊಂಬಂದ್ಬಿಡುದು ಒಂದು 4-5 ಮರಿಗಳನ್ನ? ಮಾರೋದು ತರ್ತೇನೆ ರೀ, ಮತ್ತೆ ತರ್ತೀನಿ. 4,000-6,000-7,000 ಅಷ್ಟೇ ಅಷ್ಟೇ. ಮತ್ತೆ 10,000-12,000 ಅವತ್ತು ಮಾರ್ತೀವಿ, ಮಾರ್ತೀವಿ. ಎಲ್ಲೆಲ್ಲಿ ಮೇಯಿಸ್ಲಿಕ್ಕೆ ಮೇವದು ಸಿಗ್ತದೆ? ಇಲ್ಲೆಲ್ಲ ಎಲ್ಲೆಲ್ಲಿ ಹೋಗ್ತಿರಲ್ಲ? ಗುಡ್ಡದು ಅದಾವ? ಈಗ ಗುಡ್ಡದಾವ್ರಿ, ಗುಡ್ಡದಾಗ ಹೋಗ್ತೀವಿ, ಎಲ್ಲ ನೀರಾಗಿದಾವ ಅಲ್ಲಿ. ಮತ್ತೆ ಮನೆಯಾಗ ಏನೇನು ತಿನ್ಲಿಕ್ಕೆ ಅವಾಗ ಹಾಕ್ತೀರಿ? ಜೋಳ ಸ್ವಜ್ಜ ಹಾಕ್ತೀವಿ ಸರ್. ಮತ್ತೆ ಕೋಳಿ ಸಾಕಾಣಿಕೆನ ಮಾಡಿರಣ? ಕೋಳಿ ಇಲ್ಲ ಸರ್, ಇಲ್ಲಿ. ಅವನು ಮಾಡ್ಬೋದಾಗಿತ್ತು ಕೋಳಿ ಸಾಕಾಣಿಕೆ? ಇಲ್ಲ ಸರ್, ಇಲ್ಲ. ಹೇಗೆ ಮಕ್ಕಳು ಎಲ್ಲ ಒಕ್ಕಲ್ತನ ಮಾಡ್ತಾ ಇದ್ದಾರೆ? ಮಾಡ್ತಾರೆ, ಒಕ್ಕಲ್ತನ ಮಾಡ್ತಾರೆ ಅವರು. ಏನು ಎತ್ತುಗಳದು ಇಟ್ಕೊಂಡಾರನ? ಎತ್ತುಗಳ? ಏ, ಎತ್ತುಗಳಿಲ್ಲ ಸರ್. ಬಾಡಿಗೆ ಹೆಂಗೆ? ಬಾಡಿಗೆ ಅದು ಸಿಗ್ತದೆ ಇಲ್ಲೆಲ್ಲ 10,000 ರೂಪಾಯಿ ರೀ. ಯಾಕೆ ಎತ್ತು ಇಡ್ಬೋದಾಗಿತ್ತು, ನೀವು ಬಾಡಿಗೆ ಹೊಡಿಬೋದಾಗಿತ್ತು ಎತ್ತುಗಳು ಇಟ್ಕೊಂಡು? ಹೋಗ್ಬೇಕಾ ಸರ್, ಏಜಾಗ್ಯದ ಹೋಗ್ಬೇಕಲ್ಲ. ಮಕ್ಕಳಿಗೆ ಮಕ್ಕಳಿಗೆ ಹೇಳ್ಬೋದಾಗಿತ್ತು? ಮಕ್ಕಳಿಗೆ ಆತ ಒಬ್ಬನೇ ತಂದ್ಕೊಂಡಿಲ್ಲ ಸರ್. ಹೇಗೆ ಅನಿಸ್ತದೆ ನಿಮಗೆ ಕುರಿಮರಿ ಸಾಕಾಣಿಕೆ ಲಾಭ ಅನಿಸ್ತಾ ಇದೆ? ಲಾಭ ಇದೆ. ಒಳ್ಳೆಯದು. ದೊಡ್ಡ ಭೀಮಯ್ಯವರೇ, ನಿಮ್ಮ ಕುರಿಮರಿ ಸಾಕಾಣಿಕೆ ಬಗ್ಗೆ ವಿಚಾರ ಹಂಚಿಕೊಳ್ಳೋದಕ್ಕೆ ಧನ್ಯವಾದ ನಿಮಗೆ. ನಮಸ್ಕಾರ. ರೈತ ಬಾಂಧವರ, ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ದೊಡ್ಡ ಭೀಮಯ್ಯ ಅವರ ಟಗರು ಸಾಕಾಣಿಕೆಯ ಅನುಭವಗಳನ್ನು ಕೇಳಿದ್ರಿ.